7:35. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಕೇಳಿ, ರಾಯಚೂರು ತಾಲೂಕಿನ ಚಂದ್ರಬಂಡ ಹೋಬಳಿಯ ರೈತರಾದ ಜಂಗ್ಲಿಸಬ್ ಅವರ ಕೃಷಿ ಅನುಭವಗಳನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ, ರಾಯಚೂರು ತಾಲೂಕಿನ ಚಂದ್ರಬಂಡ ಹೋಬಳಿಯ ರೈತರಾದ ಜಂಗ್ಲಿಸಬ್ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ರಾಯಚೂರು ತಾಲೂಕಿನ ಪಲವಲದೊಡ್ಡಿ ಗ್ರಾಮದ ಜಂಗ್ಲಿಸಾಬ್ ಅವರು. ಜಂಗ್ಲಿಸಾಬ್ ಅವರು ಸುಮಾರು ವರ್ಷಗಳಿಂದ ತಮ್ಮದಾದಂತಹ ಒಂದು ಕೃಷಿಯನ್ನ ಮಾಡ್ತಿದ್ದಾರೆ. ಅಂತಂದ್ರೆ ತೋಟಗಾರಿಕಾ ಬೆಳೆಗಳನ್ನ, ತರಕಾರಿ ಬೆಳೆಗಳನ್ನ, ಜೊತೆಗೆ ಬಹುವಾರ್ಷಿಕ ಹಣ್ಣಿನ ಬೆಳೆಗಳನ್ನ ಇವರು ಹಾಕೊಂಡಿದ್ದಾರೆ. ಜೊತೆಗೆ ಆಡು ಸಾಕಾಣಿಕೆ ಇರಬಹುದು. ಸಣ್ಣ ರೈತರು ಇರುವಂತಹ ಒಂದು ಭೂಮಿಯಲ್ಲಿ ಅಲ್ಪ ಸ್ವಲ್ಪ ನೀರಿನ ಸದುಪಯೋಗವನ್ನ ಪಡ್ಕೊಂಡು ಇವರು ತಮ್ಮ ಜೀವನವನ್ನ ಮಾಡ್ತಿದ್ದಾರೆ ಜಂಗ್ಲಿಸಾಬ್ ಅವರು. ಜಂಗ್ಲಿಸಾಬ್ ಅವರು ಇತ್ತೀಚೆಗೆ ಸುಮಾರು 2-3 ವರ್ಷಗಳ ಹಿಂದೆ ಇವರು ಡ್ರ್ಯಾಗನ್ ಫ್ರೂಟ್ ಹೊಸ ಬೆಳೆಯನ್ನ ತಮ್ಮ ಕ್ಷೇತ್ರದಲ್ಲಿ ಹಾಕೊಂಡಿದ್ದಾರೆ. ಜೊತೆಗೆ ಒಂದು ಅಂತರದಲ್ಲಿ ಅಂತಂದ್ರೆ ಮಿಶ್ರ ಬೆಳೆಯಾಗಿ ಸೌತೆಕಾಯಿ ಆಗಿರ್ಬೋದು, ಜೊತೆಗೆ ಸೀಡ್ ಹತ್ತಿಯನ್ನು ಹಾಕೊಂಡಿರ್ಬೋದು, ಬೇರೆ ಬೇರೆ ರೀತಿಯ ಕೃಷಿಯನ್ನು ಅವರು ಮಾಡ್ತಿದ್ದಾರೆ. ಇವರ ಕೃಷಿ ಅನುಭವಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಜಂಗ್ಲಿಸಾಬ್ ಅವರು, ಈಗ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಮೊದಲಿಗೆ ನಾವು ಮಾತಾಡಬಹುದಾದ್ರೆ, ಎಷ್ಟು ವರ್ಷ ಆಯ್ತು ತಾವು ಈ ಒಂದು ಹಣ್ಣಿನ ಗಿಡ ಚಲು ಮಾಡಿ? 5 ವರ್ಷ ಆಯ್ತು ಸರ್. 5 ವರ್ಷ ಆಯ್ತು. ಈಗ ಚಲೋ ಆತ್ನಾಗಿ ಹಾಕಿರಿ, ಕಂಬ ಹಾಕಿರಿ, ತಂತಿ ಹಾಕಿರಿ, ಚಲೋತ್ನಾಗಿ ಬೆಳೆಸಿರಿ. ಈಗ ಹಣ್ಣು ಬರಕ ಎಷ್ಟು ವರ್ಷ ಆಯ್ತು? ಈ 1 ವರ್ಷ ಆಯ್ತು ಸರ್. ಹಣ್ಣು ಬರಕ 1 ವರ್ಷ ಆಯ್ತು. 1 ವರ್ಷ ಆಯ್ತು. 6 ತಿಂಗಳಿಗೊಂದ್ಸಲ ಬೆಳೆ ಸರ್. 6 ತಿಂಗಳಿಗೊಂದ್ಸಲ ಬೆಳೆ. ನೋಡ್ರಿ, ಈ ಭಾಗದಲ್ಲಿ ನಮ್ಮ ಚಂದ್ರಮಂಡ ಭಾಗದಲ್ಲಿ ಈ ಬೆಳೆಯನ್ನ ಯಾರು ಹಾಕಿಲ್ಲ. ಯಾಕೆ ತಾವು ಈ ಡ್ರ್ಯಾಗನ್ ಫ್ರೂಟ್ ಅನ್ನ ಬೆಳಿಬೇಕಂತ ಹೇಳಿ ನಿಮ್ ತಲೆಯಾಗ ಬಂತು? ನಾವು ಮಾಹಿತಿ ಕೊಡಬೇಕು ಅಂದ್ರೆ ಇಲ್ಲಿ ಯಾವ್ದಿನ ಅವ್ರು ಕೊಟ್ರು ಸರ್ ಮಾಹಿತಿ. ಇದು ಹೆಂಗ್ ಇಡಬೇಕು ಹೆಂಗಿಲ್ಲ ಅಂತ ಹೇಳ್ಬಿಟ್ರು ಇಟ್ಟು ಸರ್. ಸಸಿಗಳನ್ನ ತಗೊಂಬಂದ್ರಿ, ಹಚ್ಚಿದ್ರಿ, ಅಂತರ ಗಿಡದಿಂದ ಗಿಡಕ್ಕೆ ಸಾಲಿನ ಸಾಲಿಗೆ ಎಷ್ಟದವ್? 2,000 ಗಿಡ ಸರ್. ಎಷ್ಟೆಕರೆ? ಒಂದು ಎಕರೆ ಅದ. 1 ಎಕರೆ ಅದ. 2,000 ಗಿಡ. 2,000 ಗಿಡ. ಕಂಬಕ್ಕೆ 4 ಗಿಡ. ಕಂಬಕ್ಕೆ 4 ಗಿಡ. ಹೌದು. ಅಂದ್ರೆ ಒಂದ್ ಕಂಬಕ್ಕ ಸುತ್ತಲೂ 4 ಗಿಡ. 4 ಗಿಡ. ನಾ ಗಿಡ ಹಾಕಿವಿ, ಅದಕ್ಕೆ ಬಿಳೆವು ಬೇಸು ಬರಲಿಲ್ಲ, ಬೆಳೆ ಅವು ತೆಗೆದಾಕಿವಿ ಸರ್. ಬಿಳೆಹಣ್ಣು ಬಿಳೆಹಣ್ಣು ಏ ಕೆಂಪು ಒಂದೇ ಸರ್. ಯಾಕ್ರಿ ಬಿಳೆಹಣ್ಣು ತೆಗೆದು ಬಿಟ್ರಿ ಅದನ್ನ? ಯಾಕೆ ಅದನ್ನ ಬಳಕೆ ಮಾಡ್ರು ತಿನ್ನೋರು ಯಾರು ಬರಲಿಲ್ಲ? ಹೆಂಗೆ ಬರ್ತಾರೆ ಸರ್? ಅದು ಬೆಳೆ ಬರಲಿಲ್ಲ, ಗಿಡಗಳು ಸತ್ತಾವ. ಆ ಒಂದು ಹಣ್ಣು ಈ ಕಡೆ ಅದು ಚಲೋ ಗಿಡ ಬೆಳೆಯಲಿಲ್ಲ. ಬೆಳೆಯಲ್ಲ ಅದಕ್ಕೆ ಈಗ ನೋಡ್ರಿ, ಈಗ ಹಾಕಿರಿ ಒಂದ್ ಎಕರೆಯಲ್ಲಿ 2000 ಗಿಡಗಳನ್ನ ತಂದು ಹಾಕಿರಿ, ನೀರಿನ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿರಿ. ಈಗ ಬೇರೆ ಬೆಳೆ ಬೆಳೆದಕ್ಕೂ ಮತ್ತೆ ಈ ಡ್ರ್ಯಾಗನ್ ಫ್ರೂಟ್ ಅನ್ನ ತಾವೀಗ ಮಾರ್ಕೆಟ್ ಚಲೋ ಆಗ್ಯದ, ನಮ್ ಭಾಗದಲ್ಲಿ ಮಾರ್ಕೆಟ್ ಸಮಸ್ಯೆ ಹೆಂಗದ? ಹೆಂಗದ ಸರ್? ಬಾಕ್ಸು ಒಂದೊಂದ್ ಸಲ 2000 ತಗೋತಾರ, ಒಂದೊಂದ್ ಸಲ 1000 ರೂಪಾಯಿ ತಗೋತಾರ. ಎಂತ ಟೈಮ್ಲಿ ಹರಿತೀರಿ? ಪೂರ ಹಣ್ಣಾಗಿರ್ತದ ಅಥವಾ ಏನು ಇನ್ನು ಗಟ್ಟಿಯಾಗಿರ್ತದ? ಇಲ್ಲ ಸರ್, ಇವತ್ತ ಕೆಂಪ್ಗಾತದ ಸರ್, ಗಿಡ ಮ್ಯಾಗ ಕೆಂಪ್ಗಾದನ ಆರ್ತೀವಿ. ಏನ್ ದ್ವಾರಕ ಇದ್ದಾಗ ಹರಂಗಿಲ್ಲ? ಇಲ್ಲ ಇಲ್ಲ ಇಲ್ಲ, ಮತ್ತೆ ಇದಾಗ್ತದ ಉಳ್ಗಾಯ್ತದ. ಯಾಕ ಈ ಹಣ್ಣನ್ನ ಒಂದು ವಾರಗಟ್ಲೆ ಮನೆಗೆ ಇಟ್ಕೊಂಡು ತಿನ್ಬೋದಾ? ಹಾರ್ಕೊಂಡು ಎತ್ತೀವಲ್ಲ ಸರ್, ಫ್ರಿಜ್ನಾಗ ಇಟ್ಕೊಂಡು ತಿನ್ಬೋದು ಸರ್. ದ್ವಾರದ ಅರಿಬೇಕಂದ್ರೆ ಕಟ್ಟಿರ್ತದ. ಗಟ್ಟಿರ್ತದ ಸರ್, ರುಚಿ ಹೋಗ್ಬಿಡುತ್ತೆ. ರುಚಿ ಇರೋದಲ್ಲ ಸರ್, ಗಿಡದಾಗ ಹಣ್ಣಾಗಬೇಕು. ಗಿಡ ಮ್ಯಾಗ ಕೆಂಪ್ಗಾದ್ರೇನೆ ರುಚಿ ಇರ್ತದ. ಈಗ ನೋಡ್ರಿ, ಗಿಡಗಳು ಈಗ ಬಂದವ, ಚಲೋತ್ನಾಗೆ ಬೆಳೆದವ, ಜೊತೆಗೆ ಈಗ ಕಾಯಿಗಳು ಕೂಡ ಬರಕತ್ತವ. ಒಂದೊಂದು ಕಾಯಿಗಳು ಎಷ್ಟೆಷ್ಟು ತೂಕದವು ನಿಮ್ಮ ಸರ್? 1/2 ಕೆಜಿ, 1/2 ಕೆಜಿ. ಒಂದೊಂದ್ಸ ಗಿಡಕ್ಕ 2.5 ಕೆಜಿ ಬರ್ತಾವ. ಒಂದು ದೊಡ್ಡ ಆತವ? ದೊಡ್ಡ ಆತವ ಒಂದು. 4 ಗಿಡವ ಅಷ್ಟೇ. ಹೌದು, ದೊಡ್ಡ ಅಂದ್ರೆ ಅಂದ್ರೆ ಚಲೋತ್ನಾಗ ಗೊಬ್ಬರ ಹಾಕ್ಬೇಕಾ? ಹಾಕ್ಬೇಕು ಸರ್. ಅಲ್ಲ, ಈ ಡ್ರ್ಯಾಗನ್ ಫ್ರೂಟಿಗೆ ಬಹಳಷ್ಟು ಸರ್ಕಾರಿ ಗೊಬ್ಬರ ಜಾಸ್ತಿ ಖರ್ಚು ಮಾಡೋದು ಇರಂಗಿಲ್ಲ ಅಂತ ಹೇಳ್ತಾರೆ. ಬಹಳಷ್ಟು ಖರ್ಚು ಇಲ್ದನ ಬೆಳೀತದ ಅಂತ ಹೇಳ್ತಾರೆ. ದನಗಳ ಗೊಬ್ಬರ ಸರ್? ದನಗಳ ಗೊಬ್ಬರ ಹಾಕ್ಬೇಕು. ತಿಪ್ಪೆ ಗೊಬ್ಬರ ಹಾಕ್ಬೇಕು? ಅಂದ್ರೆ ತಿಪ್ಪೆ ಗೊಬ್ಬರ ನೀವು ಸರ್ಕಾರಿ ಗೊಬ್ಬರ ಜಾಸ್ತಿ ಹಾಕ್ತೀರೇನು? ಇಲ್ಲ ಸರ್, ಹಾಕಿಲ್ಲ. ಹಾಕಿಲ್ಲ? ಹಾಕಿಲ್ಲ. ನೀರು ಹೆಂಗ್ ದಿನ ಬಿಡ್ಬೇಕಾ? ಏ ದಿನ ಇಲ್ಲ ಸರ್, 4 ದಿವಸಕ್ಕ ವಾರಕ್ಕ ಒಂದ್ಸಲ ಬಿಡು ನಡೀತದ. ಅಂದ್ರೆ ಡ್ರಿಪ್ ಇಟ್ಟಿರಿ? ಡ್ರಿಪ್ ಇಟ್ಟು ಇನ್ನ ಕರೆ ಜಮೀನಿಗೆ ಇನ್ನ ಬೇಸು. 10 ದಿವಸಕ್ಕ ಒಂದ್ಸಲ ಬಿಟ್ರೆ ನಡೀತದೆ. ಇದೇನು ಮಸು ಅಲ್ಲ, 4 ದಿವಸಕ್ಕ 3 ದಿವಸಕ್ಕ ಬಿಟ್ರೆ ಒಣಗತ್ತದ. ಇಲ್ಲಕರೆ ಈಗ ನಿಮ್ ಜೊತೆ ಬೇರೆ ತೋಟದವರು ಅಥವಾ ನಿಮ್ ರೈತರು, ನಿಮ್ ಗೆಳೆಯರು ನಿಮ್ ಜೊತೆ ಯಾರು ಹಾಕಿದ್ರ? ಹಾಕ್ಯಾರ ಸರ್, ಇಲ್ಲಿ ಕುಮಾರ್ ಹಾಕ್ಯಾನ, ಇಲ್ಲಿ ಊನಹಳ್ಳಿ, ಇಲ್ಲಿ ಊನಹಳ್ಳಿಗೆ ಬಸವರಾಜ, ಅವ್ರು ಒಂದೇ ಎಕರೆ ಹಾಕ್ಯಾರ. ಇವರು ಕುಮಾರ್ 4 ಎಕರೆ ಇಟ್ಟಾನ ಸರ್. ಹೆಂಗ ಅವ್ರು ಒಂದೇ ಟೈಮ್ನಾಗ ಇಟ್ರ ನೀವು? ಇಲ್ಲ ಸರ್, ಹಿಂದೆ ಇಟ್ಟಾರ ಅವ್ರು. ಅವ್ರು ಹಿಂದೆ ಇಟ್ಟಾರ ಅಂತಂದ್ರೆ ಅವ್ರದ್ದು ನಿಮ್ದು ಬೆಳೆ 2 ವರ್ಷ ಆಯ್ತು ಅವ್ರು? 2 ವರ್ಷ ಆಯ್ತು ಅವ್ರ ಬೆಳೆ? ಅವರು. ಈಗ ಅವ್ರದ್ದು ಮತ್ತೆ ನಿಮ್ದು ನೋಡಿದಾಗ ಭೂಮಿ ಎಂತದ್ದು, ಅವರು ಗಿಡಗಳ ಬೆಳವಣಿಗೆ ಆಕಾರ ಹೆಂಗ್? ಅವ್ರದ್ದು ಚಲೋ ಅನಿಸ್ತದ ನಿಮ್ಗೆ? ಚಲೋ ಅನಿಸ್ತದ? ಅವ್ರದ್ದು ಕೆಂಪು ಅಲ್ಲ ಸರ್, ನಮ್ಮದು ಮಸು ಮಿಕ್ಸ್ ಅದ. ಹೌದು, ಉಸುಕು ಮಸು ಕೆಂಪು ಅಲ್ಲ, 5 ನಮಾನ ಅದ ನಮ್ದು. ಹೌದು, ಅದಕ್ಕೆ ಭೂಮಿ ಮೇಲೂ ಸ್ವಲ್ಪ ಫಲವತ್ತತೆ ಚಲೋ, ಗಟ್ಟಿ ಇದ್ರ ಸತ್ತು ಇದ್ರ ಚಲೋ ಬೆಳೀತದ, ಬೆಳೆ ಬೇಸ್ ಬರ್ತದ. ಇಲ್ಲಿಕ್ರೆ ಬರಲ್ಲ. ಈಗ ನೋಡ್ರಿ, 4 ವರ್ಷ ಆತು, ಈಗ 1 ವರ್ಷ ಆತು ಹಣ್ಣು ಚಲೋವಾಗಿ, ಎಷ್ಟು ಆದಾಯ ಬರ್ತದ? ಯಾರು ತಿಂಗಳ ಒಂದ್ ಬೆಳೆಪ ಅಂತಂದ್ರೆ, ಈಗ ವರ್ಷಕ್ಕೆ 2 ಬೆಳೆ ಇದು? ಎರಡೇ ಬೆಳೆ. ಹೋಗ ವರ್ಷ 15,000 ಬಂದೈತಿ, ಈ ವರ್ಷ 25,000 ಬಂದದ. ಇದು ಎರಡನೇ ಬೆಳೆ? ಇದು ಎರಡನೇ ಬೆಳೆ. ಹೆಂಗ್ರಿ ಈಗ ತಿನ್ನುವಂತವ್ರು, ಬಳಕೆ ಮಾಡುವಂತವ್ರು, ಇದಕ್ಕೆ ಡಿಮ್ಯಾಂಡ್ ಆದ ನಮ್ಮ ಭಾಗದಲ್ಲಿ? ಆದ ಸರ್, ಒಯ್ಬೇಕಂದ್ರೆ ನಮ್ಗೆ ಇದಾಗ್ತದ. ಹೌದು, ಜಗ್ಗಿ ಆದ್ರೆ 10 ಕ್ಯಾನು ಬಾಕ್ಸ್ ಆದ್ರೆ ಒಯ್ತೀವಲ್ಲ ರಾಯಚೂರಿಗೆ, ಸಸ್ತಾ ಹಾಕ್ಯಂತಾರ. ಅಲ್ಲ, ನೀವೆಲ್ಲ ಸಮೀಪ ಹೈದರಾಬಾದ್ ಆಗ್ತದ? ನಾವೇ 1 ಕ್ಯಾನ್ ಬಾಕ್ಸು 2 ಬಾಕ್ಸ್ ಆದ್ರೆ ಇಲ್ಲಿ ಕೊದ್ದೊಡ್ಡಿ, ನಾಗಂದೊಡ್ಡಿ, ಅಪ್ಪನ ದೊಡ್ಡಿ, ಯಾಪಲ್ ದಿನ್ನಿ, ಪಲಾಲ್ ದೊಡ್ಡಿ ಇಲ್ಲಿ ಮಾರ್ತೀವಿ. 100 ರೂಪಾಯಿ ಸಾಲಿ ಮುಂದೆ 100 ರೂಪಾಯಿ 1 ಕೆಜಿ ಎಲ್ಲ ರೋಡಿ ಮೇಲೆ ಇಡ್ತಾರೆ. 100 ರೂಪಾಯಿ ಕೆಜಿ? 100 ರೂಪಾಯಿ ಕೆಜಿ? ಒಂದು ಬಾಕ್ಸ್ಗೆ 2,000 ಬರ್ತಾವ. ಅಲ್ಲ, 1 ಕೆಜಿಗೆ ಈಗ ನಿಮ್ಗೆ ಬಹಳಷ್ಟು ರೇಟ್ ಬರ್ಬೇಕು. ಯಾಕಂತಂದ್ರೆ ಒಂದು ಹಣ್ಣಿಗೆ 70 ರಿಂದ 80 ರೂಪಾಯಿ 100 ರೂಪಾಯಿ ತನಕ ಒಂದೊಂದು ಹಣ್ಣು ಮಾರ್ತಾರ. ಕೆಜಿ 100 ರೂಪಾಯಿ ಸರ್ ನಾವು. ಕೆಜಿಗೆ ಅಂತ ನಿಮ್ಗೆ ಲಾಸ್ ಆಗ್ತದೆ. ಈಗ ಅದೇ ನೀವು ಮಾರ್ಕೆಟ್ನಾಗ ರೇಟ್ ನೋಡಿದ್ವಪ್ಪ ಅಂತಂದ್ರೆ 80 ರೂಪಾಯಿ, 90 ರೂಪಾಯಿ, 100 ರೂಪಾಯಿ ತನಕ ಒಂದೊಂದು ಸಿಂಗಲ್ ಹಣ್ಣು ಮಾರ್ತಾರ. 90 ರೂಪಾಯಿ ಹಾಕಂತಾರೆ ನಮ್ಮಲ್ಲಿ, 80-90 ಹಾಕಂತಾರೆ ಸರ್ ನಮ್ಮಲ್ಲಿ ಬಾಕ್ಸ್. ಇವನ್ ಒಗ್ಗೆ ಕೆಜಿ ಒಂದ್ಸಲ 60 ಹಾಕಂತಾರೆ. ಒಂದೊಂದು ಸಿಂಗಲ್ ಹಣ್ಣಿಗೆ? ಇಲ್ಲ, ಕೆಜಿಗೆ. ಕೆಜಿಗೆ 60 ಸರ್. ಎಲ್ಲ ಬಾಕ್ಸ್ ಹೋಯ್ತೇವ್ರ 10 ಕೆಜಿ ಗಟ್ಲೆ ಮಾರತ್ನಾಗ ಅವರು 200-250 ರೂಪಾಯಿ ಕೆಜಿ ಮಾರ್ತಾರ. ನಮಗೆ 60-70-90 ಲಾಸ್ಟ್. ಹಂಗೆ ಮಾರ್ಕೆಟ್ ಹಂಗೆ ರೈತರ ಬಳಿ ಖರೀದಿ ಮಾಡಿದಾಗ ಅಲ್ಲಿ ಅವರಿಗೆ ಕಡಿಮೆ ತಗೊಂತಾರೆ, ಅಲ್ಲಿ ಮಾರತ್ನಾಗ ಅವ್ರು ಜಾಸ್ತಿ ಮಾರ್ತಾರ. ಹೌದ ಸರ್, ಹೌದೌದು. ನೋಡ್ರಿ ಜಂಗ್ಲಿ ಸಾಹಬ್ ಅವ್ರ, ಈಗ 4 ವರ್ಷ ಆತು ಈಗ ನಿಮ್ದು? 5 ವರ್ಷ ಆಯ್ತು. 5 ವರ್ಷ ಆಗ ಬಂತು. ಈಗ 2 ಬೆಳೆತಾವು ಹಣ್ಣಿನ? 1 ವರ್ಷ ದಿಡು ವರ್ಷ ಬಾಕ್ಸ್ನಾಗೆ ಬೆಳೆಸಿವಿ ಅದ್ರ. ಹೌದು, ಅವಾಗ ಲಾಕ್ಡೌನ್ ಬಂತಲ್ರಿ ಸರ್, ಅದ್ರಾಗ ಎಷ್ಟು ಜಗ್ಗಿ ಬಿತ್ತು. 6.5 ಲಕ್ಷ ಆಯ್ತು ಈ 1 ಎಕರೆಗೆ ನಮ್ಗೆ ಖರ್ಚು ಬಂತು. ಖರ್ಚು ಇದಕ್ಕೆ ಇಡಕ್ಕೆ ಕಂಬ ಹಾಕೋದು, ಮತ್ತೆ ಈಗ ತಂತಿ ಹಾಕೋದು, ಗಿಡ ತಗೊಂಬರೋದು, ಸಸಿ ತಂದು ನಾಟೋದು, ಎಲ್ಲ ಮಾಹಿತಿ ತಗೊಂಡು. ಲೈಟ್ ಇಡ್ಬೇಕಂತಾರ ಸರ್, ಲೈಟ್ ಇಟ್ರೆ ಬೇಸ ಆಗ್ತದ? ಲೈಟ್ ಇಡ್ಬೇಕಂತಾರ? ಬೇಸ ಆತವ ಹಣ್ಣು ಅಂತಾರ. ರಾತ್ರಿ ಲೈಟ್ ಇಡ್ಬೇಕು? ರಾತ್ರಿ ಆಗಲು ಇರ್ಬೇಕಂತ ಕರೆಂಟ್. ಮತ್ತೆ ಅಲ್ಲಿ ಕರೆಂಟ್ ರಾತ್ರಿ ಆಗಲ್ಲ ಅಂದ್ರೆ ಆಗಲ್ಲ. ಹೆಂಗ್ರಿ ಈಗ ಒಂದ್ ಎಕರೆ ಹಾಕಿರಿ, ಈಗ ಅದೇ ನೀವು ಹತ್ತಿ ಹಾಕಿದ್ರಿ, ತೊಗರಿ ಹಾಕಿದ್ರಪ್ಪ ಅಂತಂದ್ರ ಇದು ಚಲೋ ಅನಸ್ತದ? ಸುಮ್ಮನೆ ಯಾಕಪ್ಪ ಹಾಕಿದ್ವಿ ಅಂತೇಳಿ ನಮ್ಗೆ ಏನಾದ್ರೂ ಲಾಸ್ ಆಗ್ತದ? ಮಾನೆ ಗಿಡ ಹಾಕಿವಿ ಸರ್, ಮತ್ತೆ ಎಲ್ಲ ಮಾನೆ ಗಿಡ ಹಾಕಿವಿ. ಮತ್ತೆ ಈ ಮತ್ತೆ ಈ ಡ್ರಾಗನ್ ಫ್ರೂಟ್ ನಡ್ಬರ್ಕ ಈಗ ಮಾವಿನ ಹಣ್ಣು ಹಾಕ್ರಿ? ಹೌದ ಸರ್. ಇದು ಬೇಸರ ಆತಪ್ಪ ಅಂದ್ರೆ ತೆಗೆದ್ ಬಿಸಾಕಿ ಮಾವಿನ ಇಟ್ಕೊಂಡ್ಬಿಡುದು. ನೀವು 20 ವರ್ಷ ನೋಡ್ಬೇಕು ಸರ್. ಹೌದು, ಈಗ ಹಣ್ಣಾಗತ್ತ ನೋಡುದು. ಹಾ, 20 ವರ್ಷ 30 ವರ್ಷ 50 ವರ್ಷ ಅಂದ್ರು ನಮ್ 30 ವರ್ಷ ನೋಡ್ಬೇಕು ತೆಗಿಬೇಕಂತ ಇದ್ದೀವಿ ಸರ್. ನೋಡ್ದ ಅವಾಗ ರೇಟ್ ಚಲೋ ಇರ್ತಪ್ಪ ಅಂತಂದ್ರೆ ಇರ್ತಾವ ನೆಳಗೆ ಏನೇ ಆಗಲ್ಲ. ಹೌದು. ಏನ್ ಸರ್ ಅಂತಂದ್ರೆ ಗಿಡಗಳು ಅಂತಂದ್ರೆ ಅವು ಹಂಗೆ ಇರ್ತಾವ ದೊಡ್ಡ ಇರ್ತಾವ. ಈ 20-30 ವರ್ಷ ಅಂದ್ರು ಇರ್ಲಿ ಅಂತ. ಹೌದೌದು. ಜಂಗನ ಸಾಬ್ ಅವ್ರ, ಈಗ ನೀವು ಹಚ್ಚತ್ನಾಗ ಮಾಹಿತಿ ಪಡ್ಕೊಂಡು ನೀವು ಗಿಡಗಳನ್ನ ನಾಟಿ ಮಾಡಿದ್ರಿ, ಅವಾಗ ಏನಂದ್ರು ಒಂದ್ ಗಿಡಕ್ಕ ಒಂದ್ ಕಂಬಕ್ಕ ಎಷ್ಟು ಕೆಜಿ ಹಣ್ಣು ಬರ್ತಾವ ಅಂತ ಹೇಳಿದ್ರು? ಎಳ್ಳೆಲ್ಲ ಏನ್ ಎಳ್ಳೆಲ್ಲ ಮಾಹಿತಿ ಹೇಳ್ತು ಅಂದ್ರೆ ಎಳ್ಳೆಲ್ಲ ಅವ್ರ ಬಂದು. ಅಲ್ಲ, ಹೆಂಗ್ ಗೊಬ್ಬರ ಹಾಕ್ಬೇಕು, ಹೆಂಗ್ ಎಣ್ಣೆ ಹೊಡಿಬೇಕು, ಏನ್ ರೋಗಗಳು ಹೇಳಲಿಲ್ಲ. ಸಮಸ್ಯೆ ಬಂದಾಗ ಹೆಂಗ್ ಮಾಡ್ತೀರಿ? ನಾವೇ ಹಾಕ್ಯಂತೀವಿ, ನಮ್ಗ ಹೆಂಗ ತಿಳಿದ ಅದಲ್ಲ ಹಂಗೆ ಹಾಕ್ಯಂತೀವಿ ನಾವು. ಅಲ್ಲ, ಕಷ್ಟ ಆಗ್ತದೆ ಯಾಕಂತಂದ್ರೆ ಅದಕ್ಕೆ ಹೊಡಿಬೇಕಲ್ಲ. ಇಲ್ಲ, ಒಂದು ಇದು ದನಗಳ ಗೊಬ್ಬರ ಒಂದು ಫುಟ್ಟಿ ಹಾಕ್ತಿವಿ, ಒಂದು ಕಂಬಕ್ಕ 4 ಗಿಡ ಇರ್ತಾವಲ್ಲ, ಒಂದು ಫುಟ್ಟಿ ಹಾಕ್ತಿವಿ ಟೋಕ್ರ. ಈಗ 4 ವರ್ಷ ಆಯ್ತು, 4.5 ವರ್ಷ ಆಗಂತ ತಿಳ್ಕರಿ, ಈ ಕೆಳಗ ಮರಿಗಳು ಬರ್ತಾವ, ಅವ್ನ ಹೆಂಗ್ ಮಾಡ್ತೀರಿ? ಅದೇ ಎಣ್ಣೆ ಹೊಡಬೇಕು ಸರ್. ಅಲ್ಲ, ಮರಿಗಳು ಸ್ವಲ್ಪ ಈಗ ಬೇರೆ ಬೆಳಿತಾವ, ಮತ್ತೆ ಅದನ್ನ ಕಟ್ ಮಾಡ್ಬೇಕಾ? ಅದು ಕಟ್ ಮಾಡ್ಬೇಕು. ಕಟ್ ಮಾಡಿ ಬಿಸಾಕೋದ? ಬಿಸಾಕಿದೆ ಸರ್. ಅಲ್ಲ, ಮತ್ತೆ ಬೇರೆಯವರು ಯಾರಿಗಾರ ಬೇಕಾಗಿತ್ತಪ್ಪ ಅಂದ್ರೆ ಅದನ್ನ ನಾಟಿ ಮಾಡಿದ್ರಪ್ಪ ಅಂದ್ರೆ ಹೊತ್ಕೊಂತಾವ? ಮಾಡಿದೆ ಸರ್, ಯಾರು ಒಯ್ಲಿಲ್ಲ, ಮತ್ತೆ ಎಲ್ಲ ರೋಟ್ರು ಹೊಡೆದಿವಿ. ಯಾಕಂತಂದ್ರೆ ಈಗ ನೀವು ತೊಗೊಂಬಂದು ಎಲ್ಲೋ ದೂರಿಗೆ ಹೋಗಿ ರೊಕ್ಕ ಕೊಟ್ಟು ಖರ್ಚು ಮಾಡ್ಕೊಂಡು ನೀವು ಬಂದು ಹಚ್ಚಿದ್ರಿ. ಈಗ ನಿನ್ನಂಗೆ ನೋಡಿ ಸ್ವಲ್ಪ ಮಾಡ್ತೇನಪ್ಪ, ಸ್ವಲ್ಪ ನನಗೊಂದು ಮರಿ ಕೊಡು, ಸ್ವಲ್ಪ ಹಚ್ಕೊತೀನಿ ಅಂತೇಳಿ ಯಾರಾದರೂ ಬರಲ್ಲ ಮುಂದೆ? ಕಟ್ ಮಾಡಿ ಯಾರನ್ನು ಒಯ್ದ್ರೆ ಒಯ್ಲಿ ಸರ್. ಡಿಮ್ಯಾಂಡ್ ಇಲ್ಲ. ಇಲ್ಲ, ಈಗ ತೋರಿಸಿ ಸರ್, ನಿಮ್ಗೆ ತೋರಿಸಿ ಕೆಲ ಕಟ್ ಮಾಡಿದ್ದು. ಹೌದೌದೌದು. ಜಂಗ್ಲಿ ಸಾಬ್ ಅವ್ರು, ಈಗ ನೋಡ್ರಿ 4 ವರ್ಷ ಆಯ್ತು ನಿಮ್ಗೆ ಹೇಳ್ಕೊಳ್ಳೋಂತ ಲಾಭ ಇಲ್ಲ. ಯಾಕಂತಂದ್ರೆ ಮೊದಲನೇ ಬೆಳೆ ನಿಮ್ಗೆ 15,000 ಬಂತು, ಎರಡನೇ ಬೆಳೆ ಒಂದು 20-25,000 ರೂಪಾಯಿ ಬಂತು. ಮಳೆಗಾಲದಾಗ ಏನ್ ಹಾಕಿಲ್ಲ, ಈಗ ಸದ್ಯಕ್ಕಾಯಿ ಹಾಕಿವಿ. ಮಳೆಗಾಲ ನಡಬರ್ಕ ಖಾಲಿ ಜಾಗ? ಖಾಲಿ ಜಾಗ ಏನಿಲ್ಲ, ಈಗ ಹಾಕಿವಿ ಸದ್ಯಕ್ಕಾಯಿ. ಮತ್ತೆ ನೋಡ್ಬರ್ಕ ಎಲ್ಲ ಕುಂಟಿ ಟ್ರಿಲ್ಲರು ಅವೆಲ್ಲ ಕಸ ತಕ್ಕಂತಿರ್ಬೇಕು. ಕಸದಕ್ಕನು ಖರ್ಚ, ಮತ್ತೆ ಅದಕ್ಕೆ ಖರ್ಚು ಬರ್ತದೆ ಸರ್, ಉಲ್ಟ ಖರ್ಚು. ಕಳೆ ಮಾರಾಟ ಆಗ್ಬೇಕು, ಕಳೆ ತೆಗಿದ್ರೆ ಬೇಸ ಆತ ಸರ್. ಇಲ್ಲಿ ಹುಳ, ಅದಕ್ಕ ಡ್ರಾಗನ್ ಹುಳ ಬರ್ತಾವ. ಈಗ ಡ್ರಾಗನ್ ಫ್ರೂಟ್ ಕಂಬ ಹಾಕಿ ಎತ್ತರ ಬೆಳಿತಾವ, ಪಂಗ್ಲ ಬರ್ತಾವ, ಅದಕ್ಕೇನಾದ್ರೂ ಗುಬ್ಬಿಗಳು ಅದು ಕೋತಿಗಳು ಅವು ಬಂದು ನಿಮ್ಗೆ ತೊಂದರೆ ಕೊಡಲ್ಲ? ಏ, ಕೋತಿ ಬೀಳ್ತಾವ, ಗುಬ್ಬಿಗಳು ಬರ್ತಾವ. ಅಣ್ಣಾದ್ರೆ ಪೂರ ಕೆಂಪ್ಗಾತದಲ್ಲ, ಏ ನಾಳೆ ಯಾರ ಅನ್ನ ತಗ ಅಂತ ಬಿಟ್ರೆ ಆಯ್ತು ಸರ್. ಈಗ ತೋತೆಗಳು ಕುಕ್ ಬಿಡ್ತಾವ, ಗುಬ್ಬಿ ಬಂದವ, ಗುಬ್ಬಿ ತಿಂತಾವ. ಇಲ್ಲ, ಕಾಡ್ ಹಂದಿಗಳು ಅವು? ಇಲ್ಲ ಇಲ್ಲ ಇಲ್ಲ ಇಲ್ಲ. ಜಂಗ ಸಾಬ್ ಅವರು, ಈಗ ಹಣ್ಣು ಈಗ ಬೆಂಗಳೂರು ಹೈದರಾಬಾದ್ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಈ ಡ್ರಾಗನ್ ಫ್ರೂಟಿಗೆ ಜಾಸ್ತಿ ಡಿಮ್ಯಾಂಡ್ ಅದ, ಯಾಕೆ ನೀವು ಮತ್ತೆ ಮಾರ್ಕೆಟ್ ಬೇರೆ ಕಡೆ ನೋಡ್ಕೋಬೇಕು? ಇಲ್ಲ ಸರ್, ಜಗ್ಗಿ ಆದ್ರೆ ಅಲ್ಲ, ಒಂದು 1 ಟನ್ ಆದ್ರೆ 2 ಟನ್ ಆದ್ರೆ ಆ ಕಡೆ ಯಾಕೆ ಬರ್ತದೆ ಸರ್? ನಿಮ್ದು 2,000 ಗಿಡ ಅದಾವ, ಒಂದ್ ಎಕರೆ ಐತೆ? ಒಂದ್ ಎಕರೆ ಐತೆ. ಇನ್ನೊಂದ್ 2 ಎಕರೆ 2-3 ಎಕರೆ ಹಾಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಮಾರ್ಕೆಟ್ ಒಂದು ಟ್ರಾನ್ಸ್ಪೋರ್ಟ್ ಗೆ ಅನುಕೂಲ ಆತಿತ್ತು. ಎಲ್ಲಿ ಆತ ಸರ್, ಲಾಸ್ ಆತದ ಅಂತ ಇಡ್ಲಿಲ್ಲ ಸರ್. ಎಲ್ಲ ಮಾಡಿದ್ದೀವಿ, ಮಾಹಿತಿ ಮಾಡಿದ್ದೀವಿ. ಮತ್ತೆ ಸಣ್ಣ ಪ್ರಮಾಣದಲ್ಲಿ ಹಾಕಿದಾಗ ನಮಗೆ ಬೇರೆ ಬೇರೆ ರೀತಿಯಿಂದ ದೊಡ್ಡ ದೊಡ್ಡ ಊರುಗಳಿಗೆ ನಾವು ಕಳ್ಸಕ ಸಮಸ್ಯೆ ಆಗ್ತದ. ಅದೇ ರೀತಿ ನಮ್ಮ ಮಾಲ್ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಕೊಂಡ್ಕೊಳ್ಳೋರು ನಮ್ಮ ಹತ್ರ ಜಾಸ್ತಿ ಬರ್ತಾರೆ. ಅಲ್ಲ ಸರ್, ಮತ್ತೆ ಇಡಬೇಕಂತ ಇದು ಮಾಡಿದ್ವಿ, 2,000 ಗಿಡ ಮಾಡಿದ್ದೀವಿ. ಮತ್ತೆ ನಮ್ಮ ಹುಡುಗರು ಬೇಡ ಅಂದ್ರು ಎಲ್ಲ ಕಿತ್ತು ಒಗೆದಾಕಿವಿ. ಎಲ್ಲ ಕಾಯ್ಬೇಕು ಒಂಚೂರು, ಯಾಕಂತಂದ್ರೆ ಹೊಸ ಬೆಳೆ ಹಾಕುವಾಗ ರೈತ ಬಾಂಧವರಿಗೆ ಆಗಿರ್ಬೋದು ತಿನ್ನೋರಿಗೆ ಆಗಿರ್ಬೋದು ಮಾಹಿತಿ ಇರಂಗಿಲ್ಲ. 1 ವರ್ಷ ಇಟ್ಟಿವಿ ಔಟ್ರನ್ನ, ಮತ್ತೆ ತೆಗ್ದಾಕಿವಿ ಗಿಡಗಳು. ಇಲ್ಲ, ಮತ್ತೆ ಸಬ್ಸಿಡಿ ಗಿಬ್ಸಿಡಿ ಸಿಗ್ತಾ? ಇಲ್ಲ ಸರ್, ಔಟ್ರ ಸಿಗಲಿಲ್ಲ. ಇದಕ್ಕೆ ಈಗ ಇದಕ್ಕೆ ಅವಾಗ ಸಿಕ್ತೆ 80,000 ಸಿಕ್ತು. ಅವಾಗ ತೋಟಗಾರಿಕೆ ಇಲಾಖೆದವರು ಸಬ್ಸಿಡಿ ಕೊಟ್ರು? ಕೊಟ್ರು. ಈ ನಡ್ಬರ್ಕ ಸೌತಿಕಾಯಿ ಹಾಕಿರಲ್ಲ, ಇವೇನು ಪ್ರತಿ ವರ್ಷನು ಕೂಡ ನಡ್ಬರ್ಕ 24 ಗಂಟೆ ಇರ್ತದ ಏನೋದ ಈಗ ಹಾಕಿರಿ ಸೌತಿಕಾಯಿ? ಇಲ್ಲ ಸರ್, ಈಗ ಹಾಕಿವಿ, 4 ದಿವಸ ಆಗ್ಯದ. ಸೌತಿಕಾಯಿ ಹಾಕಬಹುದು, ಚೌಳಿಕಾಯಿ ಬೆಂಡಿಕಾಯಿ ಹಾಕಬಹುದಲ್ಲ? ಹಾಕಿವಲ್ಲ ಸರ್. ಯಾಕಂತಂದ್ರೆ ಸಾಲಿನ ಸಾಲಿಗೆ ಗಿಡದಿಂದ ಗಿಡಕ್ಕೆ ನಡ್ಬರ್ಕಿದ್ದಾಗ ಒಂದು ಟ್ರಿಪ್ ಎಳ್ದು ಬಿಟ್ರಪ್ಪ ಅಂತಂದ್ರೆ ಚಲೋ ಬರ್ತದ. ಬರ್ತದ ಸರ್. ಯಾಕಂತಂದ್ರೆ ಅದು ಬೆಳಕಂತ ಬೆಳಕಂತಿರ್ತದೆ, ಇದಕ್ಕೆ ಸತ್ತಾಗಿ ಬಿಡು ತಕ್ಕಸ ತಕ್ಕಂತಿರ್ತೀವಿ, ಇದು ಮಾರಾಟ ಆಗ್ತದ ಸರ್. ನೋಡ್ರಿ ಜಂಗ್ಲಿ ಸಾಬ್ ಅವ್ರೆ, ಈಗ ಹೊಸ ಬೆಳೆ ಹಾಕೊಂಡ ಮೇಲೆ ಸಮಸ್ಯೆಗಳು ಏನ್ ಚಲೋ ಆಗ್ತದ? ಏನ್ ಚಲೋ ಅಂದ್ರೆ ಬೆಂಡೆ ಇಡಬೇಕು, ಮಟ್ಟಪಲ್ಲಿ ಇದು ಚವಳಕಾಯಿ ಅಂತಾರಲ್ಲ ಅದು ಇಡಬೇಕು, ಟಮಾಟ ಟಮಾಟ ಸರ್ದೆ ಇಡಬೇಕು. ಹೌದು. ಏನ್ ಸರ್? ನಡಬರ್ಕ ಹಾಕೋಬಹುದು, ಬಟ್ ಇಂತ ದೊಡ್ಡ ಬೆಳೆ ಹಾಕೊಂಡಾಗ ಯಾಕಂತಂದ್ರೆ 6 ತಿಂಗಳಿಗೆ ಒಂದ್ಸಲ ನಮ್ಗೆ ಕೈ ಹಿಡಿತದೆ ಅದು. ಹೌದು ಸರ್. ಅಲ್ಲಿ ತಂದು ತಡ್ಕೋಬೇಕು, ತಡ್ಕೋಬೇಕು ಸರ್. ಈಗ ಬೇರೆ ಅದು ಹತ್ತಿ ಆತಪ್ಪ ತೊಗರಿ ಆತಪ್ಪ ಅಂತಂದ್ರೆ ಕಾಯಿಪಲ್ಲೆ ಆತಪ್ಪ ಅಂತಂದ್ರೆ ದಿನ ವ್ಯಾಪಾರ ಇರ್ತದ, ತೆಗಿಬೇಕು, 10 ಸತ್ತ ತೆಗಿಬೇಕು, 10 ಸಲ ತಕ್ಕಂತ ಹೋಗ್ಬೇಕು. ತೆಗಿಬೇಕು, ಈಗೇನೇ ಇಲ್ಲ ಇದ್ರಾಗ. ಈಗ 4 ವರ್ಷ ಆಯ್ತು, ಇಂತ ಸಮಸ್ಯೆಗಳು, ಈಗ ಹುಳ ಬರ್ತಾವ, ರೋಗ ಬರ್ತಾವ, ಈ ಕೆಲವೊಂದು ಡ್ರಾಗನ್ ಫ್ರೂಟ್ದು ಮುರಿತಾವೆಲ್ಲ, ಆಗ ಸಮಸ್ಯೆ ಬರ್ತಾವಲ್ಲ ಹುಳ ಕೀಟ? ಬರ್ತದೆ ಸರ್. ಎಣ್ಣೆ ಹೊಡಿಬೇಕು ಸರ್. ಎಣ್ಣೆ ಯಾವ್ಯಾವ ಹೊಡಿತೀರಿ, ಏನೇನು ಸಮಸ್ಯೆ ಬಂದ ಹೆಂಗ ಅದನ್ನ ತಿಳ್ಕೊಂಡು ಮಾಡ್ತೀರಿ? ಅವು ಹುಡುಗ ನೋಡ್ತಾರ ಸರ್, ಯಾವ ಹುಳ ಬಿದ್ದದ ಅಂತ ನೋಡಿ ಕಾಸಿ ತಂದು ಹೊಡಿತಾರ ಸರ್. ಅಲ್ಲ, ಹುಡುಗ ಹೇಳಕ್ಕಿಂತ ನೀವು ಸಂಬಂಧಪಟ್ಟ ವಿಜ್ಞಾನಿಗಳಾಗಿರ್ಬೋದು, ಇಲಾಖೆ ಆಗಿರ್ಬೋದು? ಎಣ್ಣೆ ಇಲ್ಲ ಸರ್, ಅವ ಎಣ್ಣೆ ಸ್ವಲ್ಪ ಎಕಲಾಕ್ಸ್ ಇತ್ತು ಅವಾಗ, ಈಗ ಆ ಸಮಸ್ಯೆ ಇಲ್ಲ. ಈಗ ಇಲ್ಲ, ಎಲ್ಲ ಹೊಸ ನಮೂನು ಎಣ್ಣೆ ಬರ್ತದೆ ಸರ್. ಸಮಸ್ಯೆಗಳು ಹುಳ ಬರ್ತಾವ, ರೋಗ ಬರ್ತಾವ ಇದಕ್ಕೆ? ಏ ಹುಳ ಸರ್, ಹುಳ ಬಂದ್ರೆ ರೋಗ ಬರ್ತದೆ. ಹೆಚ್ಚು ನೀರು ಬಿಟ್ಟಿ ಸರ್ ಇದು ಕೊಳ್ತದ ಗಿಡ ಹೆಚ್ಚು, ಯಾಕಂತಂದ್ರೆ ಇದು ಪಾಪಸ್ ಕಳ್ಳಿ ಜಾತಿಗೆ ಸೇರಿದ್ದು. ಹೌದೌದು, ನೀರ್ ಹೆಚ್ಚ ಬಿಟ್ರೆ ಆಯ್ತು, ಇದಾಗ್ತದ ಖರಾಬ್ ಆತದ. ವಾರಕ್ಕೆ ಒಂದ್ಸಲ ಬಿಡ್ಬೇಕಾ? ಮೂರ್ ದಿವಸಕ್ಕ ನಾಲ್ಕು ದಿವಸಕ್ಕ? ಏನ್ ಸರ್ ಅಂದ್ರೆ ಇದಕ್ಕ ಈ ಮಸು ಬೈತಲ್ಲ ಒಂಚೂರು, ಉಸ್ಕ ಭೂಮಿ ಚಲೋ ಅಂತೀರಾ, ಏನ್ ಕೆಂಪು ಚಲೋ ಅಂತೀರಾ, ಏನ್ ಕರಿ ಭೂಮಿ ಚಲೋ ಅಂತೀರಿ? ಕರೆ ಭೂಮಿ ಚಲ್ಲೋದು, ಕೆಂಪು ಭೂಮಿ ಚಲ್ಲೋದು. ಈ ಭೂಮಿಗೆ ದಿನ ಬಿಟ್ರೆ ಸರ್ತೆ ಕಮ್ಮಿ ಬೀಳ್ತದ ನೀರು. ಹೌದು, ಹೇಳ್ತಾರ ನೀರು ಆದಷ್ಟು ಕಡಿಮೆ ಬಿಡ್ಬೇಕು, ವಾರಕ್ಕೆ ಒಂದ್ಸಲ ಎಂಟ್ಸಕ್ ಒಂದ್ಸಲ ಬಿಡ್ಬೇಕು ಅಂತ ಹೇಳ್ತಾರ. ಈ ಡ್ರಿಪ್ ಸರಿಗೆ ಸೋರದಲ್ಲ ಸರ್, ಡ್ರಿಪ್ ಚೇಂಜ್ ಮಾಡ್ಬೇಕು ಅವಾಗ ಅದನ್ನ ಸರಿಯಾಗಿ ಮೇಂಟೈನ್ ಮಾಡ್ಬೇಕು. ಮೊನ್ನೆ ಮತ್ತೆ ಹೊಸ ಹಾಕಿವಿ ಸರ್, ಎಲ್ಲ ತೈಲ ಗಾಳಿ ಕಮ್ಮೆ ಹಾಕಿವಿ. ಅಂದ್ರೆ ಈಗ ರೋಗ ಬರ್ತದಲ್ಲ, ಈಗ ಹೂವ ಬಿಡತ್ನಾಗ ಜಾಸ್ತಿ ರೋಗ ಬರ್ತದೋ ಅಥವಾ ಕಾಯಿ ಬಿಟ್ಟಾಗ ಹುಳಗಳು ರೋಗಗಳು ಬರ್ತಾವ ಅಂತ ಹೇಳ್ತೀರಿ? ಹೂವ ಬಿಟ್ಟಾಗ ಹೆಚ್ಚಿಗೆ ಬರೋದು. ಏನ್ ಕಾಯಿ ಗಡ್ಡಿದ್ದಾಗ ರೋಗ ಬರ್ತದ ಏನ್ ಅಥವಾ ಪೂರ ಹಣ್ಣದಾಗ? ಹೂವು ಹೂವು ಬರ್ತದಲ್ಲ ಹೂವು, ಅಲ್ಲಿ ಅವಾಗ ಸ್ವಲ್ಪ ಗಿಸ್ಟ ಪಿಂಡತದಲ್ಲ, ಅವಾಗ ಉಳ್ಳಿಗಡ್ಡೆ ಯಾವ ಟೈಪ್ ಸಣ್ಣಗಿರ್ತದಲ್ಲ, ಅದ್ರ ಟೈಪ್ ಆತದಲ್ಲ, ಅವಾಗ ಬರ್ತದ. ಏನಾಗ್ತದ ಕಾಯಿಗೆ ಅವಾಗ? ಇದು ಮೇಕಳೆ ಹೆಂಗ ಆಡ್ತದ ಕಾಯಿಗೆ? ಕಾಯಿ ಮೇಕಳೆ ಆಡಿದಂಗ ಆಳಿ ಎಲ್ಲ ಬೆಂಡತದ. ಅದು ಬೆಂಡತದ, ಅದು ಸರಿಯಾಗಿ ನಾಗ ಇದು ಪೂರ ಹಣ್ಣಾಗಂಗಿಲ್ಲ. ಆಗೋದಿಲ್ಲ, ಆಗೋದಿಲ್ಲ, ಸುಕ್ಕ ಸುಕ್ಕ ಇರ್ತದ, ಬೆಂಡಾತದ. ಈಗ ಒಂದ್ ಗಿಡಕ್ಕೆ ಎಷ್ಟು ಕಾಯಿ ಆಗ್ತಾವ? ಸಪೋಸ್ ಆಗಿ ನಾಲ್ಕು ಗಿಡ, ಒಂದು ಕಂಬಕ್ಕೆ ನಾಲ್ಕು ಗಿಡ ಹಾಕಿವಿ, ಒಂದು ಗಿಡಕ್ಕೆ ಎಷ್ಟು ಕಾಯಿ ಆಗ್ಬೋದು ಸರಾಸರಿ? ಸರಾಸರಿ ಅಂದ್ರೆ ಒಂದು ಒಂದೊಂದು ಗಿಡ ಐದಾರು ಆತವಾ, ಹತ್ತನ್ನೆರಡು ಆತವ ಆಗ್ಬೇಕು, ಒಂದ್ ಇಪ್ಪತ್ತು ಇಪ್ಪತ್ತೈದು ಕಾಯಿ ಆಗ್ಬೇಕು. ಎಲ್ಲೋ ಒಂದ್ ಗಿಡ ಆತದ, ಇಲ್ಲಿಕ್ರೆ ಆಗದ ಒಂದೆರಡು ಮೂರು ಅಷ್ಟೇ. ಚಲೋತ್ನಾಗ ಇಸ ಗೊಬ್ಬರ ಅವು ಇವು ಸ್ವಲ್ಪ ಸರ್ಕಾರಿ ಗೊಬ್ಬರ ಇಡ್ಬೇಕು, ಅಂತ ತಿಪ್ಪಿ ಗೊಬ್ಬರ ಇಡ್ಬೇಕು, ಅವಾಗ ಅವಾಗ ದೇಕರಿಕೆ ಮಾಡ್ಬೇಕು. ಆಗ್ತೀವಿ ಸರ್, ಆರು ತಿಂಗಳಿಗೆ ಎರಡು ಸಲ ಆಗ್ತೀವಿ. ಆದ್ರೂ ಕೂಡ ಸ್ವಲ್ಪ ಭೂಮಿ ಎಡೈತೆ ಅಂತ ಹೇಳ್ತಾರ? ಹಾ, ಬೇಸಿಲ್ಲ ಭೂಮಿ, ಬೇಸಿಲ್ಲ ಮಸವು ಎಲ್ಲ ಮಿಕ್ಸ್ ಆದ ಸರ್. ನೋಡ್ರಿ ಜಂಗ್ಲಿ ಸಾಹೇಬ್ ಅವರು ಹೊಸ ಪ್ರಯೋಗ ಮಾಡಿರಿ, ಆದ್ರೂ ಲಾಸ್ ಇದ್ರು ಕೂಡ ನೋಡ್ರಿ, ನಿಮ್ಗೆ ಒಂದ್ ಎಕರೆದಲ್ಲಿ ಮೊದಲನೇ ಬೆಳೆ 15,000, ಎರಡನೇ ಬೆಳೆ 25,000 ರೂಪಾಯಿ ಬಂತು. ಆದ್ರೂ ಕೂಡ ಇಟ್ಕೊಂಡಿರಿ, ಮುಂದೆ ಏನೋ ರೇಟ್ ಸಿಗ್ಬೋದಾ? ಸಿಗದಿರೇ ಬೇಸಿತ್ ಸರ್, ಅದಕ್ಕೆ ಸಿಗುತ್ತದೋ ಇಲ್ಲ ಅಂತ ಮನೆ ಗಿಡ ಇಟ್ಟು ಮತ್ತೆ ಇರ್ಲಿ. ಯಾಕಂತಂದ್ರೆ ಈಗ ಯಾವುದೇ ಒಂದು ಬೆಳೆ ಒಂದು 8 ವರ್ಷ ನೋಡ್ಬೇಕು. 360 ಗಿಡ ಮನೆ ಗಿಡ ಇಟ್ಟು ಮತ್ತೆ ಮತ್ತೆ ನೋಡ್ಬೇಕು. ಈಗ ಡ್ರಾಗನ್ ಫ್ರೂಟ್ ನೋಡ್ಬೇಕು, ಯಾಕಂತಪ್ಪ ಅಂತಂದ್ರೆ ಅವು ಕೈ ಕೊಡುತ್ತಪ್ಪ ಅಂತಂದ್ರೆ ಇವ್ನ ದೇಕರಿಕೆ ಮಾಡೋದು ಮತ್ತೆ. ಹಾ, ಕೈ ಕೊಟ್ರಿ ದೊಡ್ಡವಾದ ಮನೆ ಗಿಡ ಹೆಂಗೆ? ಮತ್ತೆ ಬೇರೆದು ಹತ್ತಿ ಸೀಡ್ ಹಾಕಿವ್ ಅಂತ ಹೇಳಿದ್ರಿ, ಹತ್ತಿ ಸೀಡ್ ಹೆಂಗ ಆತಿ ಸಲ? ಹೆಂಗಲ್ಲ ಸರ್, ಇನ್ನ ಹೋಗಿಲ್ಲ, ಐತೆ ಮನೆಗೈತೆ, ಹಿಂದಗಡೆ ಹಾಕಿವಲ್ಲ ಸೀಡ್. ಹತ್ತಿ ಏನು ಒಂದ್ ಎಕರೆ ಅದ? ಕಮ್ಮಿ ಅದ, ಕಮ್ಮಿ ಅದ. ಏನಾದ್ರೆ ರೇಟ್ ಈಗ ನೋಡ್ಬೇಕ, ಈಗ 50,000 ಅಂತದ್ದು. 50,000 ಅಷ್ಟೇ ಇತ್ತ? ಈ ಸಲ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡಿರಿ. ಏ, ಅಷ್ಟೇ ಆಯ್ತು ಸರ್. ಹೋದ್ಸಲ ಎಷ್ಟು ಕ್ವಿಂಟಲ್ ಆಗಿತ್ತು? ಹೋದ್ಸಲ 2 ಕ್ವಿಂಟಲ್ ಆಗಿತ್ತು. ಯಾಕಂದ್ರೆ ಬರಗಾಲ ಇತ್ತು, ಬಹಳ ಸಮಸ್ಯೆ ಆಯ್ತು. ಸ್ವಲ್ಪ ಹಾಕಿದ್ದು ಅವಾಗ. ಅವಾಗ ಈ ಸಲ ಒಂದು ಆಗ್ಬೋದ ಒಂದ್ 8 ಕ್ವಿಂಟಲ್? ಏ, ಆಗಿಲ್ಲ ಸರ್. ಆಗಿಲ್ಲ, ಆಗಿಲ್ಲ. 6 ಎತ್ತಿನ ಕರ್ತಾಗಿ ಇಟ್ಟಿವಿ, ಹೌದು, ಹಿಂದಗಡೆ ಇಟ್ಟಿವಿ, ಎಲ್ಲ ಹುಳ 3 ಕ್ವಿಂಟಲ್ ಆಗ್ತದ. ಯಾಕಂದ್ರೆ ಆಗ್ಬೇಕಲ್ಲ, ಒಂದ್ 4-5 ಕ್ವಿಂಟಲ್ ಆಗ್ಬೇಕು. ಯಾಕೆ ಚಲೋತ್ನಾಗ ಏನು ಹೂವು ಮೊದಲಿಟ್ರ ಆತದ? 8 ಕ್ವಿಂಟಲ್ 10 ಕ್ವಿಂಟಲ್ ಆಗ್ಯದ ಒಬ್ಬೊಬ್ರಿಗೆ, ಅಷ್ಟೇ ಇಟ್ಟರೆ ಏಪ್ರಿಲ್ ಮೇದ ಹಾಕ್ಬೇಕು. ಮತ್ತೆ ಅವಾಗ ಇವು ಜೇಸಿ ಬರ್ಲಿಲ್ಲ ನಮಗೆ, ಇದು ಕುಣಿ ತೋಡಕ್ಕ ಮನೆ ಗಿಡಕ್ಕ, ಹೌದು, ಕುಣಿ ತೋಡಕ್ ಬರ್ಲಿಲ್ಲ, ಅದ ಹಿಂದಕ್ಕಾಯ್ತು. ಹಿಂದಕ್ಕಾಯ್ತು, ಮತ್ತೆ ಹೊಲ ಹಾಳಾಗ್ತದ ಅಂತ ಹೇಳ್ಬಿಟ್ಟು ಅದನ್ನ ವೇಟ್ ಮಾಡ್ಕೊಂಡು ಇದನ್ನ ಹಾಕಿದ್ರಿ. ಇದು ಹಾಕ ಬದಲು ಲೇಟ್ ಆಗ್ತದ? ಅದು ಲೇಟ್ ಆಯ್ತು ಹತ್ತಿಡಕ್ಕ. ಇಲ್ಲಿಕ್ರೆ ಇದ್ರಾಗ ಇಟ್ಟಿದ್ರೆ ಮೊದಲು ಬರ್ತಿತ್ತು. ಈ ಭಾಗದಲ್ಲಿ ನಿಮ್ ಭಾಗದಲ್ಲಿ ಈ ಒಂದು ಸೀಡ್ ಹತ್ತಿ ಬಹಳ ಆಗ್ತಾರ? ಅವಾಗ ಇದು ಇದ್ರಾಗನೆ 7 ಕ್ವಿಂಟಲ್ ಆಗಿತ್ತು ಸೀಡ್ ಸತ್ತಿ. ಇದ್ರಾಗ ಮತ್ತೆ ಚಲೋ ಇಳುವರಿ. ಮತ್ತೆ ತರಕಾರಿ ಏನ ಹಾಕ್ತೀರಿ? ಹಾಕಿದಲ್ಲ, ಈಗ ಎಲ್ಲ ಮನೆ ಗಿಡ ಹಾಕಿವಲ್ಲ, ಮನೆ ಗಿಡ ಇನ್ನ ಹಣ್ಣು ಬಂದಿಲ್ಲ, ಜೊತೆಗೆ ಈಗ ಇನ್ನು ಸೀಡ್ ಹತ್ತಿ ಇನ್ನ ಮಾರಿಲ್ಲ. ನೀವು ಆಯ್ತು ತೆಗಿಬೇಕು, ತೆಗೆದು ಮತ್ತೆ ಟಮಾಟೆ ಇಡ್ಬೇಕು. ಈಗ ಸೀಡ್ ಹತ್ತಿ ಹೊಲ ತೆಗೆದು ಟಮಾಟೆ ಇಡ್ಬೇಕು, ಹೌದು, ಕವಳೆ ಹಚ್ಚಬೇಕು. ಕವಳೆ ಹಚ್ಚಬೇಕು, ಕವಳೆ. ಈ ಸಲ ಎಷ್ಟು ಮೊದಲೇ ಬೆಳೆ ಕವಳೆ? 36 ಚೀಲ ಆಯ್ತು ಸರ್, ಒಂದ್ ಎಕರೆ. ಒಂದ್ ಎಕರೆ 36 ಚೀಲ? ಹೌದು. ಬೋರ್ ನೀರು? ಬೋರ್ ನೀರು, ಒಂದೇ ಬೋರ್. ಚಲೋ ಬಂದದ? ಹೌದು. ಮತ್ತೆ ಹಾಕ್ಬೇಕಂತ ಮತ್ತೆ ಬ್ಯಾಸ್ಗೆ ಭತ್ತ ಹಾಕ್ಬೇಕು? ಮತ್ತೆ ಹಾಕ್ಬೇಕು, ನಾರ ಇನ್ನ 4-5 ದಿವಸ ತಾನ ಹಾಕ್ತಿ. ನೋಡ್ರಿ ಜಂಗ್ಲಿ ಸಾಬರಿ, ಬಹಳ ಕಷ್ಟ ಪಡ್ತೀರಿ, ವಯಸ್ಸಿನಾಗು ಕೂಡ ದುಡಿತೀರಿ, ಹೆಂಗ ಅನಸ್ತದ್ರಿ ಒಕ್ಕಲ್ತನ? ಹೆಂಗಸ ದುಡ್ಕೊಂಡ್ರೆ ಬರ್ತದ್ರ ಹೊಟ್ಟೆಗೆ ತಿನ್ನಕ? ಹೌದು, ಒಲ್ಲ ದುಡಿದ್ರೆ ಬರ್ತದ, ಇಲ್ಲಕ್ರೆ ಅಲ್ಲಿ ದುಡಕ ಆತದ ಕಡೆ. ಮನೆ ಎಷ್ಟು ಜನ ಇದ್ರಿ ಮಾಡೋರು ಒಕ್ಕಲ್ತನ? ಒಕ್ಕಲ್ತಾನೆ ಅಲ್ಲಿ ಇಲ್ಲಾರ ಒಬ್ಬನೇ ಇಲ್ಲಿ. ಮಕ್ಕಳು? ಮಕ್ಕಳು ಇದಾರ, ಒಬ್ಬನು ಸೈದಾಪುರದಾಗ ಇರ್ತಾನ ಮಗ, ಒಬ್ಬನು ಹೋಗ ಇದ ಧಾರವಾಡದಾಗ ಓದಕ್ಕಚ್ಚಾನ, ಓದಕ್ಕತ್ತಾನ ಧಾರವಾಡದಾಗ. ಒಬ್ಬ ಮಗ ಬೆಲ್ದಾರ್ ಕೆಲಸ ಮಾಡಕ್ಕ ವಚನ, ಒಬ್ಬ ಮಗಳ ಅಕ್ಕಿ ಸತ್ ಆಯ್ತು, ಎಲ್ಲ ಡಿಗ್ರಿ ಮುಗಿತಂತ. ನೋಡ್ರಿ ಜಂಗ್ಲಿ ಸಾಬರ್, ಬಹಳ ಖುಷಿ ಆಯ್ತು, ಎಲ್ಲ ಮಕ್ಕಳಿಗೆ ನೀವೆಲ್ಲ ಶಿಕ್ಷಣ ಶಾಲೆ ಓದ್ಸಿರಿ. ಎಲ್ಲ 6 ಮಂದಿಗೆ ಓದಿಸಿ ಸರ್, 4 ಮದುವೆ ಆಗ್ಯದ, ಇನ್ನಿಬ್ರು ಇದಾರೆ ಹೊಲ ಮೇಲೆ ಮಾಡಿರಿ, ಇಲ್ಲ ಕೈ ಕೈ ಕೈ ಶಕ್ತಿ ಮೇಲೆ ರಟ್ಟಿ ದಾವತಿ ಮೇಲೆ ಮಾಡಿರಿ. ಅವಾಗ ನಮ್ ಮನೆ ಕಟ್ತಿದ್ದೆ, ಇದ್ದೀವಿ, ಈಗ ಕಾಲ್ ಮುರಿತು, 12 ವರ್ಷ ಆಯ್ತು ಈಗ ಬಿಟ್ಟು, ಅವಲ್ಲಿದ್ದ ಕೆಲ್ಸನ ಬಿಟ್ಟಿನಿ ಇದು ಹೊಲ್ದಾಗನೆ. ಯಾಕಂದ್ರೆ ವಜ್ಜೆ ಹೊರಬೇಕು, ಮತ್ತೆ ಮತ್ತೆ ಏನಾರ ಸಮಸ್ಯೆ ಆಗ್ತದ, ಈ ಸರವ ಮುರಿದು ಬಿದ್ದು ಮುರಿದು ಅದ್ರೂ ಕೂಡ ದುಡಿತಿರಲ್ರಿ, ಇನ್ನು ಕಾಲ್ ಮುರಿದ್ರು ಕೂಡ ಭೂಮಿ ತಾಯಿ ಜೊತೆ ಗುದ್ದಾಡಕತ್ತಿರಲ್ಲ. ಹೌದ್ ಸರ್, ಯಾವಾಗ ಇದತ್ತ ತಾಯಿ ಅದ ಮತ್ತೆ ನಾವು ಮಾಡೋ ಇರೋತನ ದುಡಿಬೇಕಲ್ಲ. ಭೂಮಿ ತಾಯಿ ಏನ್ ಮಾಡ್ತೀರಿ, ಆಕಿ ಕಷ್ಟಮ ಆಡದ್ರೇನೆ ಆಕಿ ಕೊಡ್ತಾಳ, ನಾವ್ ಅದ್ರ ಧಾವತಿ ಹಾಕ್ಬೇಕು. ಹೌದೌದು, ಎತ್ತು ಏನಾರ ಕುರಿ ಮರಿ ಕೋಳಿ ಅದಾವ? ಇಲ್ಲ ಸರ್, ದನಗಳ ಇದಾವ, ದನಗಳ ಆಕಳ ಇದಾವ. ಎಷ್ಟದ ಆಕಳ? 3 ಆಕಳ ಇದಾವ, 2 ಸಣ್ಣ ಓರೆ ಇದಾವ. ಓರೆ ಇದಾವ. ಟ್ರ್ಯಾಕ್ಟರ್ ಗಿಕ್ಟರ್ ಒಕ್ಕಲ್ತನ ಹೆಂಗ್ ಬಾಡಿಗೆನ? ಇಲ್ಲ ಬಾಡಿಗೆನೆ, ಬಾಡಿಗೆನೆ. ಹೌದು ಎಲ್ಲ ನೋಡ್ರಿ, ಇಷ್ಟೆಲ್ಲ ಕಾಲ್ ಮುರಿದ್ರು ಕೂಡ ಬೇಲ್ದಾರ್ ಕೆಲಸ ಮಾಡಿ ಈ ವಯಸ್ಸಿನಾಗ್ನು ಕೂಡ ದುಡಿತೀರಿ, ನಿಮ್ಮ ಮಕ್ಕಳು ದುಡಿತಾರ? ದುಡಿತಾರ ಸರ್, ಮತ್ತೆ ಅವರು ಬೇಲ್ದಾರ್ ಕೆಲಸ ಮಾಡ್ತಾನ ಒಬ್ಬತ್ತ ದೊಡ್ಡತ್ತಾನೆ, ಆ ಕಡೆ ಸೈದಾಪುರದಾಗ ಇರ್ತಾನ. ಯಾರ ಮಕ್ಕಳಿಗೂ ಕೂಡ ಶಿಕ್ಷಣ ಕೊಡಿಸಿ, ಅವರಿಗೆಲ್ಲ ಧಾರವಾಡ ಇನ್ನು ಓದ್ಸಿರಿ, ಇಬ್ರು ಮೂರು ಮಗಂದಿ ಮಕ್ಕಳು ಮಾಡಿರಿ. 6 ಮಂದಿ ಓದಿಸಿದೆ ಸರ್. 6 ಮಂದಿ ಓದ್ಸಿರಿ. ಹೆಂಗ ಅನಿಸ್ತದ್ರಿ ಒಕ್ಕಲ್ತನ? ಹೆಂಗ ದುಡ್ಕೊಂಡ್ರೆ ಬೇಸ, ಅದೇ ಬೇಸ ಅಂತದ. ಹೌದು, ಡ್ರಾಗನ್ ಫ್ರೂಟ್ ಇಂದ ಏನಾದ್ರು ಮುಂದೆ ರೇಟ್ ಸಿಗ್ಬೋದಾ? ಸಿಕ್ಕಿರೆ ಬೇಸಿದ್ದ ಸರ್ ನಮಗೆ. ಹಣ್ಣು ರುಚಿ ನೋಡಿರಲ್ಲ, ಹೆಂಗ ಅನಿಸ್ತದ ರುಚಿ ನಿಮ್ಗೆ? ರುಚಿ ಬೇಸ ಅದ ಸರ್. ಎಲ್ಲಿ ನೋಡಿದ್ರೆ ಅಲ್ಲಿ ಯಾಬಲ್ ದಿನಾಗ ಅಷ್ಟು ಇದ್ರ ಸರ್, ಇಲ್ಲಿಗೆ ಬಂದು ಹೋಯ್ತಿದ್ರು. ನಿಮ್ಗೆ ರುಚಿ ಅವ ಯಾವ್ದಕ್ಕ ಅವ್ರು ಸಪ್ಗ ಅವತ್ತಾರ? ನೀವು ತಿಂದಿರ ಹಣ್ಣು? ತಿಂದಿ ಸರ್. ನಾವು ಹೆಂಗ ಸಿಹಿ ಇರ್ತಾವ? ಸಿಹಿ ಇರ್ತಾವ ಸರ್. ಶುಗರ್ ಪೇಷಂಟ್ ಅವರು ಇದನ್ನ ತಿನ್ಬಹುದು ಅಂತ ಹೇಳ್ತಾರ? ಬಿಳಿ ತಿನ್ಬೇಕು, ಶುಗರ್ ಇದ್ದವರು ಬಿಳಿ ಹಣ್ಣು ತಿನ್ಬೇಕು. ಕೆಂಪಣ್ಣು ಸ್ವಲ್ಪ ಸಿಹಿ ಜಾಸ್ತಿ ಇರ್ತದ? ಸಿಹಿ ಇರ್ತದ, ಶಕ್ತಿ ಬರ್ತದ, ಕೆಂಪಣ್ಣದು ಶಕ್ತಿ ಬರ್ತದ. ನೋಡ್ರಿ, ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ತಿನ್ನೋ ಹಣ್ಣು ಇದು ಡ್ರ್ಯಾಗನ್ ಫ್ರೂಟ್. ನೀವು ತಿನ್ನಕತ್ತೀರಿ, ಮತ್ತೆ ನಮ್ಮಂತ ರೈತರಿಗೆ ಮತ್ತೆ ಸಾರ್ವಜನಿಕರಿಗೆ ನೀವು ತಿನ್ನ ಕೊಡಕತ್ತೀರಿ, ಹೆಂಗ ಅನಿಸ್ತದ? ಯಾಕಂತಂದ್ರೆ ಇದು ನಮ್ಮ ಭಾಗದಲ್ಲಿ ಬೆಳೆಯುವಂತದ್ದು ಇತ್ತೀಚೆಗೆ. ಹೌದ್ ಸರ್, 1 ತಿಂಗಳ ಮುಂದೆ ಬಂದಿದ್ರೆ ಇರ್ತಿದ್ವು ಅವಾಗ. ನೋಡಿದ್ವಿ ನಿಮ್ಮೆಲ್ಲ ಹಣ್ಣುಗಳು, ಮತ್ತೆ ಈಗ 4 ವರ್ಷ ಆಯ್ತು, ಚಲೋ ಕಾಯಿನೂ ಬರಕತ್ತವ. ಸ್ವಲ್ಪ ಗೊಬ್ಬರ ಎಣ್ಣೆ ಸ್ವಲ್ಪ ಎಣ್ಣೆ ಸಿಂಪರಣೆ ಮಾಡೋದು ಸ್ವಲ್ಪತ್ನಾಗೆ ದೇಕರಿಕೆ ಮಾಡ್ರಿ. ಆಯ್ತು ಸರ್, ಮಾಡಕ್ಕೆ ಸರ್. ಒಳ್ಳೇದು ಜಂಗ್ಲಿ ಸಾಬ್ ಅವರೇ, ಬಹಳಷ್ಟು ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ಬಹಳಷ್ಟು ಕ್ಷೇತ್ರ ಉಳಿತಾವ, ಭತ್ತ ಹಾಕೊಂಡಿರಿ, ಈಗ ಹತ್ತಿ ಸೀಡ್ ಹಾಕೊಂಡಿರಿ, ಡ್ರಾಗನ್ ಫ್ರೂಟ್ ಹಾಕೊಂಡಿರಿ, ಡ್ರಾಗನ್ ಫ್ರೂಟ್ ನಡ್ಬರ್ಕ ಈಗ ಸೌತೆಕಾಯಿ ಹಾಕೊಂಡಿರಿ. ಅವು ಖರ್ಚಿಗೆ ಖಾಲಿ ಕೊರ್ಲಾರ್ದಂಗೆ ದುಡಿತೀರಿ, ಶ್ರಮ ವಹಿಸಿ ದೇವ್ರು ನಿಮಗೆ ದುಡಿಯ ಶಕ್ತಿ ಕೊಡ್ಲಿ. ನೀವು ಮಾಡಿದಂಥ ಪ್ರಯತ್ನಕ್ಕೆ ಎಲ್ಲ ರೇಟ್ಗಳು ಚಲೋ ಬರಲಿ, ಇಳುವರಿ ಬರಲಿ. ನಿಮ್ಮ ಕೆಲವು ವಿಚಾರಗಳನ್ನ ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮಸ್ಕಾರ ಜಂಗ್ಲಿ ಸಾಬ್ ಅವರೇ. ನಮಸ್ಕಾರ ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಚಂದ್ರಬಂಡ ಹೋಬಳಿಯ ರೈತರಾದ ಜಂಗ್ಲಿ ಸಾಬ್ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 30.4-30.7°C, ಹಾಗೆಯೇ ಕನಿಷ್ಠ ಉಷ್ಣಾಂಶ 16.4-18.7°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 70%-83% ಮತ್ತು ಕನಿಷ್ಠ ಆರ್ದ್ರತೆ 27%-36% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 4-6.3 km/h ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ನೀಡಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಿ. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣಾಂಶತೆಯು ಕಡಿಮೆ ಇರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು, ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 mL ನ್ಯಾಪ್ತಲಿಕ್ ಅಸೆಟಿಕ್ ಆಮ್ಲ NAA ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೆ ನೀರನ್ನು ಒದಗಿಸಬೇಕು. ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಹಿಂಗಾರಿ ಜೋಳದಲ್ಲಿ ಅಂತರ್ ಬೇಸಾಯವನ್ನು ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆ ಆಗ್ತದೆ. ಕಡಲೆ ಬೆಳೆಯಲ್ಲಿ ಹೆಲಿಕೋವರ್ಪ ಅಥವಾ ಸ್ಪಡಾತ್ತರ ಕೀಡೆ ಕಾಣಿಸಿಕೊಂಡಿದ್ದು,

1956 ರೂಪಾಯಿಗಳಿಂದ 2800 ರೂಪಾಯಿಗಳವರೆಗೆ, ತೊಗರಿ ಕನಿಷ್ಠ 7400 ರೂಪಾಯಿಗಳಿಂದ ಗರಿಷ್ಠ 8050 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆಧಾರಣೆಯನ್ನ ಕೇಳಿದ್ರಿ. ನಾಳೆ ಸಂಜೆ 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಕಾರ್ಯಕ್ರಮದ ವಿಷಯ ಸಿರಿಧಾನ್ಯ ಸಾವಯವ ಕೃಷಿ ಮತ್ತು ಕೃಷಿ ಮೂಲಭೂತ ಸೌಕರ್ಯ ನಿಧಿ. ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಶ್ರೀ ವೈಎಸ್ ಪಾಟೀಲ್, ಕೃಷಿ ಆಯುಕ್ತರು, ಕೃಷಿ ಇಲಾಖೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದುವರೆಗೆ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:21. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಅರೇ ಮಿತ್ರರೇ, ಸ್ವಲ್ಪ ಗಮನವಿಟ್ಟು ಕೇಳಿ, ನಿಮ್ಗೂ ಮೆಸೇಜ್ ಬರ್ತಾ ಇರಬಹುದು. ರಾತ್ರಿ ಬೆಳಗಾಗೋದ್ರೊಳಗೆ ಶೇರ್ನ ಬೆಲೆ ಹೆಚ್ಚುತ್ತೆ, ಆಪ್ ಡೌನ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ. ನಿಮ್ಗೆ ಹಣ ಕಳೆದುಕೊಳ್ಳೋಕಿದ್ರೆ ಡೌನ್ಲೋಡ್ ಮಾಡಿ. ನೆನ್ಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಕುಷ್ಟಗಿ ತಾಲೂಕಿನ ಕೋಣಸಾಗರ ಗ್ರಾಮದ ಹುಸೇನ್ ಪಾಷಾ ಮತ್ತು ಸಂಗಡಿಗರಿಂದ ರಿವಾಯತ್ ಪದಗಳನ್ನ. ಸುಂದರ ಸಭೆ ದೊಳೋ ಚಂದದಿ ಹೇಳುವೆ ಭಯ್ಯಾರ, ಸುಂದರ ಸಭೆ ದೊಳೋ ಚಂದದಿ ಹೇಳುವೆ ಭಯ್ಯಾನ, ಸವದೋಡಿ ಕವಿ ಮಾಡಿ ಅಕ್ಷರ ಬೆಳಕೋಡಿ, ತಕ್ಷಣ ಈ ಕ್ಷಣ ಹೊಸದಾಗಿ ತಗಿ ತಮ್ಮ ಗಾಯನ, ಸುಂದರ ಸಭೆ ದೊಳೋ ಚಂದದಿ ಹೇಳುವೆ ಭಯ್ಯಾನ, ಒಬ್ಬವ ಬೆಟಿಗಾರ ನಿತ್ಯ ಬ್ಯಾಟಿ ಆಡುವನ, ಒಬ್ಬವ ಬೆಟಿಗಾರ ನಿತ್ಯ ಬ್ಯಾಟಿ ಆಡುವನ, ಒಂದಿನ ಹೊಂಟಾನ ತಗೊಂಡು ತನ್ನ ಬಿಲ್ಲು ಬಾಣವನ, ತಿರಗೋತ ರಣ ಸಿಗಲಿಲ್ಲ ಹಕ್ಕಿ ಪಕ್ಷಿಯನ, ಸುಂದರ ಸಭೆ ದೊಳೋ ಚಂದದಿ ಹೇಳುವೆ ಭಯ್ಯಾನ, ಬೇಸತ್ತೋ ಅಂತಾನ ಏನು ಮಾಡಲಿ ಭಗವಾನ, ಬೇಸತ್ತೋ ಅಂತಾನ ಏನು ಮಾಡಲೆ ಭಗವಾನ, ಕಂಡವಂದ ಚಿಗರಿಯನ ಬಿಲ್ಲಿಗೆ ಹೂಡಿದ ಬಾಣವನ, ಚಿಗರಿ ಅಂತೈತಿ ಅವಗಿನ್ನ ಒಗಿಬೇಡ ಸ್ವಲ್ಪ ತಡಿರಿನ್ನ, ಸುಂದರ ಸಭೆ ದೊಳೋ ಚಂದದಿ ಹೇಳುವೆ ಭಯ್ಯಾನ, ಚಿಗರಿಯ ಮಾತು ಕೇಳಿದನ ಇಳಸಿದ ತನ್ನ ಬಾಣವನ ಸಿಗರಿಯ ಮಾತು ಕೇಳಿದನ, ಇಳಸಿದ ತನ್ನ ಬಾಣವನ ದುಃಖಿಸಿ ಸಿಗರಿ ಹೇಳತೈತಿ, ಬಿಟ್ಟ ಬಂದಿನಿ ಮರಿಗಳನ ಮರಿಗಳಿಗೆ ಹಾರುಣಿಸಿ, ಈಗಿಂದೀಗಲೇ ಬರುವೇನ ಸುಂದರ ಸಭೆದಳು ಚಂದದೆ ಹೇಳುವೆ ಬಯ್ಯಾನ ಬೆಟಿಗಾರ ಅಂತಾನ, ಸುಳ್ಳು ಹೇಳಿ ಹೋಗುವೆ ನೀನ ಬೆಟಿಗಾರ ಅಂತಾನ, ಸುಳ್ಳು ಹೇಳಿ ಹೋಗುವೆ ನೀನ ಹಿಡಕೊಂಡ ಸಿಗರಿಯನ, ಹಿಡಿದ ತನ್ನ ಮನೆ ದಾರಿಯನ ದಾರಾಗ ಬರುವಾಗ ನಬಿಸ ಬಸರಣ ನೋಡಿದನ ಸುಂದರ ಸಭೆದಳು ಚಂದದೆ ಹೇಳು ಬಯ್ಯಾನ, ಶರಣರಿಗೆ ಕಂಡು ಚಿಗರಿನ ಪಾದ ಕೈಯರಗಿತು ಆ ಕ್ಷಣ, ಶರಣರಿಗೆ ಕಂಡು ಚಿಗರಿನ ಪಾದ ಕೈಯರಗಿತು ಆ ಕ್ಷಣ, ದುಃಖಿಸಿ ಚಿಗರಿ ಹೇಳತೈತಿ ಬಿಡಸರಿ ಈ ಕ್ಷಣ ನೀವಿನ್ನ ಮರಿಗಳಿಗೆ ಹಾಲುಣಿಸಿ, ಈಗಿಂದೀಗಲೇ ಬರುವೇನ ಸುಂದರ ಸಭೆದಳು ಚಂದದೆ ಹೇಳು ಬಯ್ಯಾನ ಬೆಟ್ಟಿಗಾರಗ ಅಂದ ಶರಣ, ಬಿಟ್ಟು ಬಿಡೋ ಈ ಚಿಗರಿಯನ ಬೆಟ್ಟಿಗಾರಗ ಅಂದ ಶರಣ, ಬಿಟ್ಟ ಬಿಡೋ ಚಿಗರಿಯನ ಬೆಟ್ಟಿಗಾರ ಅಂತಾನ, ನೀವು ಜಮೀನಾದ್ರ ಬಿಡುವೇನ ಸಿಗರಿಗೆ ಜಮೀನಾಗಿ, ಶರಣ ಬಿಡಸಿದ ಸಿಗರಿಯನ ಸುಂದರ ಸಭೆದಳು ಚಂದದೆ ಹೇಳು ಬಯ್ಯಾನ, ಸಿಗರಿ ಹಿಡದಿತು ದಾರಿಯನ ಮರಿಗಳು ಹುಡುಕುತ್ತಿದ್ದು ತಾಯಿಯನ, ಸಿಗರಿ ಹಿಡದಿತು ದಾರಿಯನ ಮರಿಗಳು ಹುಡುಕುತ್ತಿದ್ದು ತಾಯಿಯನ, ಸಿಗರಿ ಹಿಡದಿತು ದಾರಿಯನ ಮರಿಗಳು ಹುಡುಕುತ್ತಿದ್ದು ತಾಯಿಯನ, ಸುಂದರ ಸಭೆದಳು ಚಂದದೆ ಹೇಳು ಬಯ್ಯಾನ, ಮರಿಗಳು ಅಂದವು ತಾಯಿಗಿನ್ನ ಮಾರಿಯಾಕ ಮಾಡಿದೆ ಸಣ್ಣ, ನೀ ಹೇಳು ತನಕ ನಾವಿನ್ನ ಕುಡಿದಿಲ್ಲ ನಿನ್ನ ಮಲಿ ಹಾಲವನ, ಸುಂದರ ಸಭೆದಳು ಚಂದದೆ ಹೇಳು ಬಯ್ಯಾನ, ಅಕ್ಷಣ ಚಿಗರಿನ್ನ ಹೇಳಿತು ತಾ ಕೊಟ್ಟ ಭಾಷೆಯನ, ಅಕ್ಷಣ ಚಿಗರಿನ್ನ ಹೇಳಿತು ತಾ ಕೊಟ್ಟ ಭಾಷೆಯನ, ಮರಿಗಳು ಅಂದವು ತಾಯಿಗಿನ್ನ ಇದಕ್ಕೆ ಭಯ ಪಡುತ್ತಿದೆ ನೀನ, ಶರಣರ ವಚನಕ ಹೋಗಿ ನಾವು ಎಲ್ಲರೂ ಕೊಡುವನು ಪ್ರಾಣವನ, ಸುಂದರ ಸಭೆದಳು ಚಂದದೆ ಹೇಳು ಬಯ್ಯಾನ, ತಾಯಿ ಮಕ್ಕಳು ಖುಷಿಲಿಂದ ಹಿಡಿದವು ಆ ಕ್ಷಣ ದಾರಿಯನ, ತಾಯಿ ಮಕ್ಕಳು ಖುಷಿಲಿಂದ ಹಿಡಿದವು ಆ ಕ್ಷಣ ದಾರಿಯನ, ಸಿಗರಿ ಬರ್ಲಿಲ್ಲಂತ ಬೇಟಿಗಾರ ಶರಣರಿಗೆ ಮಾಡುತ್ತಿದ್ದ ಕ್ರೋಧವನ, ಹೊಳ್ಳಿ ನೋಡಿ ಶರಣಂದ ಕರಕೊಂಡು ಬಂತು ನೋಡ ಮರಿಗಳನ, ಸುಂದರ ಸಭೆದಳು ಚಂದದೆ ಹೇಳು ಬಯ್ಯಾನ, ಬೇಟಿಗಾರ ನೋಡಿದ ಮರಿಗಳನ ಬಡಕೊಂಡ ತನ್ನ ಗಲ್ಲವನ, ಬೇಟಿಗಾರ ನೋಡಿದ ಮರಿಗಳನ ಬಡಕೊಂಡ ತನ್ನ ಗಲ್ಲವನ, ಬೇಟಿಗಾರ ನೋಡಿದ ಮರಿಗಳನ ಬಡಕೊಂಡ ತನ್ನ ಗಲ್ಲವನ, ಸುಂದರ ಸಭೆದಳು ಚಂದದೆ ಹೇಳು ಬಯ್ಯಾನ, ಶರಣರ ಪಾದಕ ಎರಗಿದನ ಕ್ಷಮಿಸಬೇಕು ನನ್ನ ತಪ್ಪನ್ನ, ಶರಣರಿಗೆ ವಂಪಿಸಿದ ಬಿಲ್ಲು ಬಾಣ ಬಿಡರಿ ಅಂದ ಚಿಗರಿಯನ, ಸುಂದರ ಸಭೆದಳು ಚಂದದೆ ಹೇಳು ಬಯ್ಯಾನ, ಶರಣಂದ ಚಿಗರಿನ್ನ ಕರಕೊಂಡು ಹೋಗು ನಿನ್ನ ಮರಿಗಳನ, ಶರಣಂದ ಚಿಗರಿನ್ನ ಕರಕೊಂಡು ಹೋಗು ನಿನ್ನ ಮರಿಗಳನ, ತಾಯಿ ಮಕ್ಕಳು ಹರುಷ ಕಾಲಿಂದ ಹಿಡಿದವು ಶರಣರ ಪಾದವನ, ಶರಣರ ಧ್ಯಾನವ ಮಾಡೋತ ಹೊರಟಿತು ಕರಕೊಂಡು ಮರಿಗಳನ. ಸುಂದರ ಸಭೆದೊಳ ಚಂದದೇಳು ಬಯ್ಯನ, ಧರಿಯೋಳ ಕವಲೂರ ದೇಶ ಕೈತೆ ವಾಹಿನ, ಧರಿಯೋಳ ಕವಲೂರ ದೇಶ ಕೈತೆ ವಾಹಿನ. ದೊಸ್ತಗೀರ ಕೇಸುಪೀರ ಕೊಟ್ಟಾರವರು ಸುಜ್ಞಾನ, ಸರಿಗಮ ಪದನೀಸ ಹಾಡಬೇಕು ಇದರ ತೋಡಿಯನ. ಸುಂದರ ಸಭೆದೊಳ ಚಂದದೇಳು ಬಯ್ಯನ, ಸುಂದರ ಸಭೆದೊಳ ಚಂದದಿ ಹೇಳುವೆ ಬಯ್ಯನ, ಸುಂದರ ಸಭೆದೊಳ ಚಂದದಿ ಹೇಳುವೆ ಬಯ್ಯನ. ಗರ್ಗರ ತಿರುಗುವ ಚಕ್ರ ಮನುಜನ ವಕ್ಕರ.